ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹಮ್ ಬೋಲ್ ರಾ ಹೈ ತೇರೆ ಬೀಜೂ ಕಾ ಪುತಲಾ ಬೋಲ್ ರಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ತೇ ಭೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ ಖೇತಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳಿ ಸಿದ್ದಿವಿನಾಯಕ ರೈತ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಯಲ್ಲಾಪುರ ತಾಲೂಕಿನ ಉಮ್ಮಚಗಿ ಕೋಟೆ ಮನೆಯ ಗೀತಾ ವೆಂಕಟರಮಣ್ ಭಟ್ ಅವರೊಂದಿಗೆ ಸಂದರ್ಶನ ಅನಂತರ ಸಿದ್ದಿವಿನಾಯಕ ರೈತ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿ ಗೀತಾ ವೆಂಕಟರಮಣ್ ಭಟ್ ಅವರೇ ನಮಸ್ಕಾರ ನಮಸ್ಕಾರ ನಿಮ್ಮ ಸಂಘದಲ್ಲಿ ನಾವು ಇವತ್ತಿದ್ದೇವೆ ಸಿದ್ದಿವಿನಾಯಕ ಮಹಿಳಾ ಸ್ವಸಹಾಯ ಸಂಘ ಎಷ್ಟು ವರ್ಷ ಆಯ್ತು ಈ ಸಂಘವನ್ನು ಸ್ಥಾಪನೆ ಮಾಡಿ ಈ ಸಂಘ 2005 ಶುರು ಮಾಡಿದ್ದೇವೆ ನಾವು ಅಂದ್ರೆ 21 ವರ್ಷ ಆಯ್ತು 21 ವರ್ಷ ಆಯ್ತು ಈ ಸಂಘ ಮಾಡಬೇಕು ಅಂತ ನಿಮಗೆ ಯಾರು ಹೇಳಿದ್ರು ನಮ್ಗ ಕೋಟೆ ಮನೆ ಕನ್ನಡ ಶಾಲೆಯಲ್ಲಿ ಒಬ್ರು ಜಾಲಿ ಸತ್ಗಿ ಎಲ್ ಎಸ್ ಜಾಲಿ ಸತ್ಗಿ ಅಂತ ಮಾಸ್ಟರ್ ಇದ್ರು ಅವ್ರು ನೀವೆಲ್ಲ ಮಹಿಳೆಯರು ಒಟ್ಟಾಗಿರ್ತೀರಾ ದೊಡ್ಡವರು ನಿಮ್ದು ನೀವೊಂದು ಸಂಘ ಮಾಡ್ರಿ ಅಂತ ಹೇಳಿ ಅವ್ರು ಉತ್ತೇಜನ ಕೊಟ್ರು ನಮ್ಗೆ ಈ ಸಂಘ ಮಾಡುವುದರಿಂದ ನಿಮಗೆ ಯಾವ ರೀತಿ ಉಪಯೋಗ ಆಯ್ತು ನಮ್ಗೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡು ಚೆನ್ನಾಗಿ ಇರ್ಲಿಕ್ಕೆ ಒಳ್ಳೆ ಅನುಕೂಲ ಆಯ್ತು ಮತ್ತೇನೆಲ್ಲ ಆರ್ಡರ್ ಬಂದ್ರು ನಾವೆಲ್ಲರೂ ಸೇರ್ಕೊಂಡು ಮಾಡ್ಲಿಕ್ಕೆಲ್ಲ ಒಳ್ಳೆ ಸೌಲಭ್ಯ ಸಿಕ್ತು ನಮಗೆ ಏನೇನು ಚಟುವಟಿಕೆ ಮಾಡ್ತೀವಿ ನಾವು ಹಲಸಿನಕಾಯಿ ಹಪ್ಪಳ ಚಿಪ್ಸು ಹಾಗೆ ಬೂಂದಿ ಲಾಡು ಹೋಳಿಗೆ ಬಾಳೆಕಾಯಿ ಚಿಪ್ಸು ಮತ್ತೆ ಈಗ ನಮ್ ಕಡೆ ಅತ್ರಾಸ ಅಂತ ಹೇಳ್ತೀವಿ ಆ ಕಡೆ ಸಿಹಿ ತಿಂಡಿ ಎಲ್ಲ ಮಾಡ್ತೇವೆ ಗಟ್ಟಿ ವಡೆ ಅಂತ ಹೇಳಿ ಮಾಡ್ತೇವೆ ಹೋಳಿಗೆ ಕಾಯಿ ಹೋಳಿಗೆ ಇಂತೆಲ್ಲ ತಿಂಡಿನ ಆರ್ಡರ್ ಬಂದ್ರೆ ಎಲ್ಲರಿಗೂ ಮಾಡ್ಕೊಡ್ತಾ ಇರ್ತೀವಿ ಗಣಪತಿ ಹಬ್ಬದಲ್ಲಿ ಚಕ್ಕುಲಿ ಕೈ ಚಕ್ಕುಲಿ ಅಂದ್ರೆ ಬಹಳ ಫೇಮಸ್ ನಾವು ಕೈ ಚಕ್ಕುಲಿ ಮಾಡಿಲ್ಲ ಇನ್ನು ಇಲ್ಲಿ ನಮ್ದು ಹಿಟ್ಟಿನ ಮಿಷನ್ ಕೃಷಿ ಇಲಾಖೆಯವ್ರು ಕೊಟ್ಟಿದ್ದಾರೆ ನಮ್ಗದು ಅದರಿಂದ ನಾವು ಸುಮಾರು ಕ್ವಿಂಟಲ್ ಗಟ್ಟಲೆ ಪಂಚಕಜಯ ತಯಾರು ಮಾಡ್ತೇವೆ ಪಂಚಕಜಯ ತಯಾರು ಮಾಡಿ ಎಲ್ಲಿ ಕೊಡ್ತೀರಿ ಅಂದ್ರೆ ಎಲ್ಲರೂ ಹರಕೆ ಹೊತ್ತಿರ್ತಾರಲ್ಲ ಅವ್ರು ಬಂದು ಹೋಯ್ತಾರೆ ಹೋಯ್ತಾರೆ ಆಮೇಲೆ ಈಗ ಚಕ್ಲಿ ಆಗ್ಬೋದು ಕೋಡ್ಬಳೆ ಆಗ್ಬೋದು ಅಥವಾ ಇನ್ನಿತರ ಸಿಹಿ ತಿಂಡಿ ಆಗ್ಬೋದು ಅತಿರಸ ಅಂತ ಹೇಳಿದ್ರಿ ಇಂಥದ್ದೆಲ್ಲ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ ಮಾರಾಟ ಅಂದ್ರೆ ನಾವು ಮಾರ್ಕೆಟ್ ಏನು ಮಾಡಿಲ್ಲ ಆರ್ಡರ್ ಕೊಡ್ತಾರೆ ನಮ್ಗೆ ಆರ್ಡರ್ ಕೊಟ್ಟಾಗಷ್ಟೇ ಮಾಡ್ಕೊಡ್ತೇವೆ ಈಗ ನಿಮ್ಮ ಸ್ವಸಹಾಯ ಸಂಘದಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಫಸ್ಟ್ ಶುರುವಿಗೆ 13 ಜನ ಇದ್ರು ಈಗ 2 ಜನ ಅವರಿಗೆ ವಯಸ್ಸಾಯ್ತು ಅಂತೇಳಿ ಅವರು ಬಿಟ್ರು 11 ಮಂದಿ ಇದ್ದೇವೆ 11 ಮಂದಿ ಇದ್ರಿ ಈಗ ನಿಮ್ಮ ಕೋಟೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಕೋಟೆ ಮನೆಯಲ್ಲಿ ಒಂದು 30-35 ಜನ ಇರ್ಬೋದು ಈಗ ಹಿಂದೆಲ್ಲ ಎಷ್ಟು ಇರ್ತಿದ್ರು ಹಿಂದೆ ಬಹಳ ಒಂದು 100-150 ಇರ್ತಿದ್ರೇನ ಅವಾಗಿನ ಸಂಭ್ರಮವೇ ಬೇರೆ. ಅವಾಗ ಬಹಳ ಸಂಭ್ರಮ ಇರ್ತಿತ್ತು. ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ, ಸಂಭ್ರಮ ಅಂದ್ರೆ ಏನು? 150 ಜನ ಒಟ್ಟು ಸೇರಿ ಬೇರೆ ಬೇರೆ ಅಡಿಗೆ ಮಾಡಿದ್ರು ಕೂಡ ಒಟ್ಟಿಗೆ ಇರ್ತಿರ್ತೀವಿ. ಒಟ್ಟಿಗೆ ಅಂದ್ರೆ ನಮ್ದೇನು ನವರಾತ್ರಿ ದೀಪಾವಳಿ ಇಂತ ಹಬ್ಬಗಳಲ್ಲೆಲ್ಲ ನಾವು ಎಲ್ಲರ ಮನೆಯಲ್ಲೂ ಬೇರೆ ಬೇರೆ ತರ ತಿಂಡಿ ಮಾಡಿಕೊಂಡು ಒಳ್ಳೆ ದೇವಸ್ಥಾನಕ್ಕೆ ತಗೊಂಡೋಗಿ ನೈವೇದ್ಯ ಮಾಡಿಸ್ಕೊಂಡು ಬರೋದು. ಎಲ್ಲರೂ ಅದೇ ಒಂದು ಸಂಭ್ರಮ ನಮ್ಗೆ ಹೆಣ್ಮಕ್ಳಿಗೆಲ್ಲ. ನೈವೇದ್ಯಕ್ಕೆ ಅದನ್ ಮಾಡಿದ್ದೇನೆ, ಇದನ್ ಮಾಡಿದ್ದೇನೆ, ನೀನೇನ್ ಮಾಡಿದ್ಯಾ ಅಂತ ಕೇಳೋದು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡಿಸ್ಕೊಂಡು ಬಂದು ಆಮೇಲೆ ಎಲ್ಲರೂ ಊಟ ಮಾಡೋದು. ಈ ತರದ್ದೆಲ್ಲ ಬಹಳ ಸಂಭ್ರಮ ಇರ್ತಿತ್ತು. ಮಕ್ಕಳು ತುಂಬಾ ಇರ್ತಿದ್ರು ಅವಾಗ, ಈಗೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಹಾ, ಹಬ್ಬದ ದೀಪಾವಳಿ ಮತ್ತೆ ನವರಾತ್ರಿ ಇಂತಲ್ಲೆಲ್ಲ ಬರ್ತಾರೆ ಈಗಲೂ, ಆದ್ರೆ ಅವಾಗಿನಷ್ಟು ಸಂಭ್ರಮ ಇರೋದಿಲ್ಲ ಇವಾಗ. ಎಲ್ಲರಿಗೂ ನಮ್ಗೆಲ್ಲ ವಯಸ್ಸಾಯ್ತು, ಮಕ್ಕಳೆಲ್ಲ ಪೇಟೆ ಕಡೆ ಇದ್ದಾರೆ. ಸರಿ, ಈಗ ಈ ರೈತ ಮಹಿಳಾ ಸ್ವಸಹಾಯ ಸಂಘದ ಒಂದು ಚಟುವಟಿಕೆ ಬಗ್ಗೆ ಹೇಳಿ. ಈಗ ಹೀಗೆ ಬೇರೆ ಬೇರೆ ತಿಂಡಿಯನ್ನೆಲ್ಲ ಮಾಡ್ತೀರಿ, ಬೇರೆ ಏನ್ ಮಾಡ್ತೀರಿ ನೀವು? ಅಡಿಕೆ ತೋಟ ನಮ್ದೆಲ್ಲರದು, ಅಡಿಕೆ ಎಲ್ಲರೂ ಒಕ್ಕಟ್ಟಿನಿಂದ ಅಡಿಕೆ ಸುಲಿತೇವೆ. ಬೇಯಿಸಿ ಒಣಗಿಸೋದು ಉಂಟು, ಹಾಗೆ ಒಣಗಿಸೋದು ಉಂಟು. ಚಾಲಿ ಅಂತೇಳಿ ಮಾಡ್ತಾರೆ, ಕೆಂಪಡಿಕೆ ಬೇಯಿಸಿ ಒಣಗಿಸ್ತಾರೆ, ಚಾಲಿ ಹಾಗೆ ಒಣಗಿಸ್ತಾರೆ, ಆಮೇಲೆ ಸುಲಿತೇವೆ. ಒಣಗಿದ ಮೇಲೆ ಸುಲಿತೇವೆ. ನಾವೇ ಒಬ್ರು ಮನೆಗೆ ಒಬ್ರು ಹೋಗಿ ಅದು ಡಬ್ಬಿ ಲೆಕ್ಕದಲ್ಲಿ ಹೋಗುದು ಅಂದ್ರೆ ಅಲ್ಲೇ ಆ ಕಡೆ. ಹಾ, ಆ ಕಡೆನೆ ಆದ್ರೂ ನಮ್ಮನೇಲಿ ನಾವು ಊಟ ತಿಂಡಿ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಸುಲಿದು ಕೊಟ್ಟು ಬರೋದು. ನಮ್ಮನೆಗೆ ಅವ್ರು ನಮ್ಮನೇಲಿ ಅಡಿಕೆ ಕೊಯ್ದಿದ್ದಾರೆ ಅಂದ್ರೆ ಅವ್ರು ಬಂದು ಸುಲಿದು ಕೊಡ್ತಾರೆ. ಹೀಗೆ ಒಬ್ಬರ ಮನೆಗೆ ಒಬ್ರು ಹೋಗೋದು. ನಿಮ್ಮ ಎಲ್ಲ ಈ ಇಡೀ ಕುಟುಂಬಕ್ಕೆ ಹಿರಿಯರು ಯಾರು? ರಾಧಾ ಗಣಪತಿ ಭಟ್ ಅಂತ ಹೇಳಿ ಅವರು. ಎಷ್ಟು ವಯಸ್ಸವರದು? 82. ಅದಕ್ಕಿಂತಲೂ ಹಿರಿಯರು ಇದ್ರು ಮೊದಲು? ಮೊದಲು ಇದ್ರು. ಈ ಸಂಪ್ರದಾಯದ ಹಾಡೆಲ್ಲ ನಿಮ್ಗೆ ಹೇಗೆ ಬಂತು ಅಂದ್ರೆ, ಪರಂಪರಾಗತವಾಗಿ ಬಂದಿರುವಂತಹದ್ದು ವಂಶ ಪಾರಂಪರ್ಯವಾಗಿ? ಹಾ, ಪರಂಪರಾಗತವಾಗಿ ಬಂದದ್ದೇ. ಇಂಥವ್ರು ಇವರೆಲ್ಲ ಹಿರಿಯರು ಇದಾರಲ್ಲ, ಇವರು ಬಹಳ ಹಾಡಂದ್ರೆ ಬಹಳ ಆಸಕ್ತಿ ಅವರಿಗೆ. ಅವ್ರು ಎಲ್ಲಿ ಕಂಡ್ರು ಹಾಡು ತಂದು ಹಾಡಿ ತೋರಿಸ್ತಾರೆ ನಮ್ಗೆಲ್ಲ, ಕಲೀರಿ ಕಲೀರಿ ಅಂತೇಳಿ ಉತ್ತೇಜನ ಕೊಡ್ತಾರೆ. ನಾವು ಅವ್ರ ಹತ್ರನೇ ಹೇಳ್ಸ್ಕೊಳ್ಳೋದೆ. ಈಗ ನಿಮಗೆಲ್ಲ ಪ್ರಾಯ ಆಗ್ತಾ ಇದೆ ಅಂತ ನೀವು ಹೇಳಿದ್ರಿ, ಇಂದಿನ ಯುವತಿಯರೆಲ್ಲ ಕಲಿತಾ ಇದ್ದಾರೋ ಈ ಸಂಪ್ರದಾಯದ ಹಾಡುಗಳನ್ನು? ಮರೆತು ಬಿಟ್ಟಿದ್ದಾರೆ? ಇಲ್ಲ ಇಲ್ಲ, ಸ್ವಲ್ಪ ಮಟ್ಟಿ ಕಲಿತಾ ಇದ್ದಾರೆ. ಪೇಟೆ ಹೋದವರು ಬಂದವರಿಗೆ ಕೂಡ ಹಾಡು ಹಾಡ್ತಾರೆ? ನವರಾತ್ರಿ ಅಂದ್ರೆ ದೀಪಾವಳಿ ಎಲ್ಲ ಬಂದ್ರಲ್ಲ ಹಾಡ್ತಾರೆ ಅವರು. ಹಾಡ್ತಾರೆ. ಅವ್ರಿಗೆ ಏನ್ ಅನ್ಸ್ತದೆ ಈಗ ಪೇಟೆಯಿಂದ ಬಂದು ಹಳ್ಳಿಯಲ್ಲಿ ಮತ್ತೆ ಅಮ್ಮಂದಿರ ಜೊತೆಗೂ ಅಥವಾ ಆ ಪಕ್ಕದವರ ಮನೆಯವರ ಜೊತೆಗೆಲ್ಲ ಬೆರೆತಾಗ? ಅಯ್ಯೋ, ಬಹಳ ಖುಷಿಯಿಂದ ಇರ್ತಾರೆ, ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ಆದ್ರೆ ಅವ್ರಿಗೆ ಅಂದ್ರೆ ಅವರು ಇದು ಹೋಗ್ಲಿಕ್ಕೆ ಬೇಕು ಅವರಿಗೆ, ಹಾಗಾಗಿ ಹೋಗ್ತಾರೆ. 4 ದಿನ ಇದ್ದು ಹಾಗೆ ಎಲ್ಲ ನಮ್ ಜೊತೆ ಎಲ್ಲ ಬೆರೆತು ನಾವು ಮಾಡೋ ಕೆಲಸದಲ್ಲೂ ಭಾಗಿಗಳಾಗ್ತಾರೆ ಅವರು. ಬಂದ್ರೆ ಇದ್ದಾಗ ನಮ್ಗೇನಾದ್ರು ಆರ್ಡರ್ ಬಂತಂದ್ರೆ ಅವರು ನಾವು ಬರ್ತೇವೆ ಅಂತ ಹೇಳಿ ಬಂದು ಮಾಡ್ಕೊಡ್ತಾರೆ ನಮ್ಗೆ. ಒಂದಷ್ಟು ಈ ಸ್ವಸಹಾಯ ಸಂಘದ ಚಟುವಟಿಕೆ ಬಗ್ಗೆ ಹೇಳಿ. ಈಗ ಬೇರೆ ಬೇರೆ ರೀತಿಯ ನೀವು ಪಂಚಕಜ್ಜಾಯ ಅಂತ ಹೇಳಿದ್ರಿ, ಅಥವಾ ಚಕ್ಕುಲಿ ಅಂತ ಹೇಳಿರಿ, ಅಥವಾ ಒಂದು ಸಿಹಿತಿಂಡಿ ಅಂತ ಹೇಳಿದ್ರಿ. ತಯಾರಿ ಮಾಡುವ ಒಂದು ಪೂರ್ವ ಸಿದ್ಧತೆ, ಒಂದು ನಿಮ್ಮ ಒಂದು ಸಂಭ್ರಮ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಪೂರ್ವ ಸಿದ್ಧತೆ ಬಹಳ ಸಂಭ್ರಮದಿಂದ ಮಾಡ್ತೇವೆ ನಾವು. ಎಲ್ಲರೂ ಸೇರ್ಕೊಂಡು ಒಬ್ರು ಅದ್ ತರ್ತೇವೆ, ಒಬ್ರು ಇನ್ನೊಂದ್ ತರ್ತೇವೆ, ಮತ್ತೊಬ್ರು ಪಾತ್ರೆ ತರ್ತಾರೆ ಇನ್ನೊಬ್ರು ಕಡೆ. ಲೆಕ್ಕಾಚಾರ ಎಲ್ಲ ಅಂದ್ರೆ ನಾವು ಯಾರ್ಯಾರ ಕೆಲ್ಸ ಹಿಂಗೆ ಲಾಸ್ಟ್ ತಿಂಗಳ ಕೊನೆಯಲ್ಲಿ 1ನೇ ತಾರೀಕಿಗೆ ಮೀಟಿಂಗ್ ಇಟ್ಕೊಳ್ತೇವೆ. ಅವತ್ತೆಲ್ಲರಿಗೂ ತಾಸಿನ ಲೆಕ್ಕದಲ್ಲಿ ಲೆಕ್ಕಾಚಾರ ಮಾಡ್ತೇವೆ. ವಸ್ತು ರೂಪದಲ್ಲೆಲ್ಲ ತಗೊಂಡ್ ಬರ್ತಾರಲ್ಲ? ವಸ್ತು ರೂಪದಲ್ಲಿ ಅಂದ್ರೆ ನಮ್ಮ ಸಂಘದಿಂದಾನೇ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೇವಲ್ಲ ಅದನ್ನೆಲ್ಲ. ಏನೇನು ವ್ಯವಸ್ಥೆ ಇದೆ ನಿಮ್ಮಲ್ಲಿ? ಸಿಲಿಂಡರ್ ಉಂಟು, ಸ್ಟೋವ್ ಉಂಟು, ಗ್ರೈಂಡರ್ ಉಂಟು, ಹಿಟ್ಟಿನ ಮಷಿನ್ ಉಂಟು, ಪಾತ್ರೆಗಳು ಉಂಟು, ನೀರಿನ ವ್ಯವಸ್ಥೆನೂ ಉಂಟು. ನೀರಿನ ವ್ಯವಸ್ಥೆ ಬೇಕಲ್ಲ, ಇಷ್ಟು ಜನ. ಹೌದು, ನೀರಿನ ವ್ಯವಸ್ಥೆನೂ ಉಂಟು. ಈಗ ವರ್ಷ ಪೂರ್ತಿ ನಿಮಗೆ ಇಲ್ಲಿ ಕೆಲಸ ಆಗ್ತದೋ ಅಥವಾ ಕೆಲವು ಬೇಡಿಕೆಯ ದಿವಸಗಳಲ್ಲಿ ಮಾತ್ರವಾ? ವರ್ಷ ಪೂರ್ತಿ ಅನ್ನುವಂಗಿಲ್ಲ, ಒಂದು 12 ತಿಂಗಳಲ್ಲಿ ಒಂದು 9 ತಿಂಗಳ ಮಟ್ಟಿಗೆ ಕೆಲಸ ಆಗಬಹುದು. ಎರಡು ಮೂರು ತಿಂಗಳು ಬಿಟ್ಟು ಹೋಗ್ತದೆ. ಸ್ವಲ್ಪ ಹಪ್ಪಳದ ಬಗ್ಗೆ ಹೇಳಿ, ಈಗ ಹಪ್ಪಳದ ಸಂಭ್ರಮದ ಬಗ್ಗೆ. ಹಪ್ಪಳ ನಾವು ಅವಾಗಂದ್ರೆ ಸಂಘದ ಶುರುವಿನಲ್ಲಿ ನಾವೇ ಹೆಣ್ಮಕ್ಳೇ ಹೋಗಿ ಒಂದು 6 ಮಂದಿ ಕರ್ಕೊಂಡು ಹೋಗಿ ಮರದಿಂದ ಹಲಸಿನಕಾಯಿ ತೆಗೆದು ನಾವೇ ಎಲ್ಲರೂ ಸೇರ್ಕೊಂಡು ತಗೊಂಡ್ ಬರ್ತಿದ್ವಿ. ತಂದು ಇಲ್ಲಿ ಈಗ ಕೊಯ್ದು ಅದ್ರ ಬಿಡಿಸಿ ಬೇಯಿಸಿ, ಆವಾಗ ನಮ್ಗೆ ಇದೆಲ್ಲ ಸ್ಟೋವ್ ಮತ್ತೆ ಸಿಲಿಂಡರ್ ವ್ಯವಸ್ಥೆ ಇರ್ಲಿಲ್ಲ ಆಗಿತ್ತು. ಅವಾಗ ಕಟ್ಟಿಗೆ ಬೆಂಕಿ ಮಾಡಿ ಒಲೆ, ಅಲ್ಲಿ ಒಲೆನೂ ಉಂಟ್ರಿ ಹೊರಗಡೆ, ಒಳ್ಳೆ ಬೀಸಿ ಹಪ್ಪಳ ಬಾಳೆ ಎಡೆ ತಂದು ತೋಟದಿಂದ ಬಾಳೆ ಮೇಲೆ ಹಚ್ಚಿ ಸಂಜೆ ತೆಗೆದು ಮತ್ತೆ ಮಾರನೇ ದಿನ ಮತ್ತೆರಡು ಬಿಸಿಲು ಒಣಗಿಸಿ ಆಮೇಲೆ ಕದಂಬ ಮಾರ್ಕೆಟಿಂಗ್ ಅಲ್ಲಿ ಅವ್ರದ್ದು ಅಲ್ಲಿ ಒಯ್ದು ಕೊಟ್ಟಿದ್ವಿ ನಾವು. ಈಗಿನ ಒಂದು ಬದಲಾವಣೆ ಬಗ್ಗೆ ಹೇಳಿ, ಈಗ ಹಪ್ಪಳ ಹೇಗೆ ಮಾಡ್ತೀರಿ, ಅದರಲ್ಲಿ ಏನಾದ್ರೂ ವೈವಿಧ್ಯತೆ ಇದೆಯಾ? ಈಗ ಅಂದ್ರೆ ನಾವು ಸ್ಟೋವ್ ಅಲ್ಲಿ ಬೇಯಿಸ್ತೇವೆ, ಸಿಲಿಂಡರ್ ಅಲ್ಲಿ ಬೇಯಿಸ್ತೇವೆ, ಆಮೇಲೆ ಮಿಕ್ಸರ್ ಅಲ್ಲಿ ಬೀಸ್ತೇವೆ, ಆಮೇಲೆ ಅದು ಹಚ್ಚೋದು. ಈಗ ಒರಳುಕಲ್ನಲ್ಲಿ ಬೀಸುವುದಕ್ಕೂ ಈ ಮಿಕ್ಸಿಯಲ್ಲಿ ಬೀಸುವುದಕ್ಕೆ ಏನಾದ್ರು ವ್ಯತ್ಯಾಸ ಉಂಟು? ಒರಳುಕಲ್ನಲ್ಲಿ ಅಂದ್ರೆ ನಮ್ಗೆ ಶ್ರಮ ಬರ್ತಿತ್ತು. ಮಿಕ್ಸರ್ ಅಲ್ಲಿ ಏನು ಶ್ರಮ ಇರೋದಿಲ್ಲ ನಮ್ಗೆ. ಇಲ್ಲ ಇಲ್ಲ, ಗುಣ ಇಲ್ಲ, ಒಂದೇ ರೀತಿ ಆಗ್ತದೆ. ಮತ್ತು ಚೆನ್ನಾಗೇ ಬರುತ್ತೆ ಇದು, ನುಣ್ಣಗಾಗುತ್ತೆ ಹಾಗೆ ಮತ್ತು ಚೆನ್ನಾಗಿ ಬರ್ತದೆ ಇದು. ಅದಕ್ಕೇನಾದ್ರೂ ಮೈದಾ ಏನಾದ್ರೂ ಸೇರಿಸ್ಲಿಕ್ಕೆ ಕೊಟ್ಟು ಅಥವಾ ನಾವೇನು ಸೇರಿಸೋದಿಲ್ಲ. ಉಪ್ಪು ಬೇಕಂದ್ರೆ ಸ್ವಲ್ಪ ಮೆಣಸು ಅಷ್ಟೇ, ಮತ್ತೇನು ಸೇರಿಸೋದಿಲ್ಲ ನಾವು. ಮತ್ತೆ ಎಳ್ಳು ಕಾಳು ಅಂತದೆಲ್ಲ ಸೇರಿಸೋದಿಲ್ಲ. ಇಲ್ಲ, ಏನಿಲ್ಲ. ಈಗ ರುಚಿಯನ್ನ ಬದಲಾವಣೆ ಮಾಡೋದು ಹೇಗೆ? ಅದು ಹಲಸಿನ ಕಾಯಿನೇ ರುಚಿ ಇರುತ್ತೆ ಅದು. ಒಂದೊಂದು ಮರದ ಒಂದೊಂದರ ರುಚಿ ಟೇಸ್ಟ್ ಬರುತ್ತೆ ಅದು. ಹಲಸಿನ ಕಾಯಿಗಂತಲೇ ಇರುವಂತ ಮರ ಇದೆಯಾ ಹಪ್ಪಳಕ್ಕೆ? ಹಾ, ಹಪ್ಪಳಕ್ಕೆ ಅಂತಲೇ ಇರೋ ಮರನು ಉಂಟು, ಚಿಪ್ಸಿಗೆ ಅಂತಾನೆ ಬೇರೆ ಉಂಟು. ಎಲ್ಲದು ಚಿಪ್ಸಿ ಬರೋದಿಲ್ಲ. ಈಗ ಚಿಪ್ಸಿಗೆ ಇರುವಂತಹ ಒಂದು ಹಲಸಿನ ಮರದ ಗುಣಲಕ್ಷಣ ಹೇಗಿರ್ಬೇಕು? ಹಲಸಿನ ಕಾಯಿಯ ಗುಣಲಕ್ಷಣ, ಹಲಸಿನ ಕಾಯಿ ಅದು ತೊಳೆ ದಪ್ಪಗಿರ್ಬೇಕು, ದೊಡ್ಡಕ್ಕಿದ್ರೆ ಚೆನ್ನಾಗಿ ಬರುತ್ತೆ, ಗಟ್ಟಿ ಇರ್ಬೇಕು. ಅದು ಬಕ್ಕೆ ಮತ್ತೆ ಹಲಸು ಅಂತ ಹೇಳಿ ಎರಡು ವಿಧ ಉಂಟು. ಅದು ಬಕ್ಕೆದು ಚಿಪ್ಸ್ ಬಾರಿ ಚೆನ್ನಾಗಿ ಬರುತ್ತೆ, ಹಲಸು ಹಪ್ಪಳಕ್ಕೆ ಚೆನ್ನಾಗಿರುತ್ತೆ. ಈಗ ಉಪ್ಪಿನ ಸೊಳೆ ಮಾಡೋದಿದ್ರೆ? ಉಪ್ಪಿನ ಸೊಳೆ ಅದು ಹಲಸು ಸಂಡಿಗೆ ಮಾಡೋದು, ಉಪ್ಪಿನ ಸೊಳೆ ಹಾಕ್ಲಿಕ್ಕೆ ಬರ್ತದೆ ಅದು. ಅದನ್ನು ಕೊನೆಗೆ ಮತ್ತೆ ನಾವು ಮಳೆಗಾಲದಲ್ಲಿ ಉಪ್ಪಿಗೆ ಹಾಕಿಟ್ಟುಕೊಂಡು ಮತ್ತೆ ಬೇಸಿಗೆ ಬಿದ್ದ ತಕ್ಷಣ ದೀಪಾವಳಿ ನಂತರ ನಾವು ಅದನ್ನು ಮತ್ತೆ ಬೇಯಿಸಿ ಹಪ್ಪಳ ಮಾಡಬಹುದು. ಅದೊಂಥರ ಟೇಸ್ಟೇ ಬೇರೆ ಇರುತ್ತೆ. ಹಪ್ಪಳನು ನೋಡ್ಲಿಕ್ಕೆ ಭಾರಿ ಚಂದ ಬರುತ್ತೆ, ಬೆಳ್ಳಗೆ ಬರುತ್ತೆ. ಹಪ್ಪಳದಿಂದ ಸ್ವಲ್ಪ ಚಕ್ಲಿಗೆ ಬರುವ, ಚಕ್ಲಿ ತಯಾರಿ ಮಾಡುವ ವಿಧಾನ ಹೇಗೆ, ಅದಕ್ಕೆ ಏನೇನು ಹಾಕ್ಬೇಕು? ಚಕ್ಲಿಗೆ ನಾವು ಹೊಸದಾಗಿ ಅಕ್ಕಿ ಮಾಡಿಸ್ಕೊಂಡು ಬಂದು. ಈಗ ನಿಮಗೆ ಭತ್ತದ ಗದ್ದೆ ಉಂಟಾ? ಇಲ್ಲ, ಈಗ ಎರಡು ವರ್ಷ ಆಯ್ತು ನಮ್ದು ಗದ್ದೆ ಇಲ್ಲ. ಆದ್ರೆ ನಾವು ಅವಾಗ ಗದ್ದೆ ಇದ್ದಾಗ ಭತ್ತ ಗಿರಣಿಯಿಂದ ಅಕ್ಕಿ ಮಾಡಿಸ್ಕೊಂಡು ಬಂದು ಅದನ್ನೊಂದು 8-10 ಬಾರಿ ತೊಳೆದು ಒಣಗಿಸಿ ಹುರಿದು ಆಮೇಲೆ 8-10 ಬಾರಿ ಅಕ್ಕಿ ತೊಳೆದು ಅದಂದ್ರೆ ಅಷ್ಟು ಧೂಳೆಲ್ಲ ಹೋಗ್ಬೇಕು, ಅದಕ್ಕೆ ಧೂಳಿರುತ್ತೆ, ಅದು ಧೂಳೆಲ್ಲ ಹೋಗಿ ಕ್ಲೀನ್ ಆಗ್ಬೇಕು ಅದು ಅಕ್ಕಿ. ಅಷ್ಟು ಮಾಡಿಕೊಂಡು ಒಣಗಿಸಿ ಅದನ್ನ ಆಮೇಲೆ ಅದನ್ನು ಹುರಿದು ಅದಕ್ಕೆ ಉದ್ದು ಪುಟಾಣಿ ಜೀರಿಗೆ ಎಳ್ಳು ಬೇಕಾದ್ರೆ ಸ್ವಲ್ಪ ಸಾಸಿವೆನು ಹಾಕ್ಬಹುದು ರುಚಿಗೆ. ಹಾಕಿ ಹಿಟ್ಟು ಮಾಡಿಕೊಂಡು ಅದನ್ನು ಗೊಡಗುಡಿಯ ನೀರಿಗೆ ನೀರು ಗೊಡಗುಡಿಸ್ಕೊಂಡು ಅದಕ್ಕೆ ಹಾಕಿ ತೊಳಸಿ ಹಿಟ್ಟು ರೆಡಿ ಮಾಡ್ತೇವೆ ನಾವು. ಹಿಟ್ಟು ರೆಡಿ ಆದ್ಮೇಲೆ ಚಕ್ಲಿ ರೆಡಿ ಆಗ್ಬೇಕು. ಚಕ್ಲಿ ರೆಡಿ ಮಾಡ್ಲಿಕ್ಕೆ ಎಲ್ಲರೂ ಸೇರ್ಕೊಂಡು ಇಲ್ಲ ನಮ್ದು ಕೈಯಿಂದ ಇಲ್ಲ, ನಾವು ಮಷಿನ್ ನಾವು ಬಂದ್ಮೇಲೆ ಮಷಿನ್ನಲ್ಲೇ ಮಾಡಿದ್ದು. ಹಳೆ ಇವರೆಲ್ಲ ಮಾಡ್ತಿದ್ರಂತೆ ಕೈಯಲ್ಲಿ, ಕೈ ಚಕ್ಲಿ ಮಾಡ್ತಿದ್ರಂತೆ, ನಾವೆಲ್ಲ ನೋಡಿಲ್ಲ ಅದನ್ನು. ನಾವು ಮಷಿನ್ ಚಕ್ಲಿ ಮಷಿನ್ ಇಂದ ಒಂದು ದಿವಸಕ್ಕೆ ಎಷ್ಟು ಚಕ್ಲಿ ಮಾಡ್ತಾ ಇದ್ರಿ? ಒಂದು ದಿವಸಕ್ಕೆ ನಾವು ಒಂದು ಒಪ್ಪತ್ತಿಗೆ 8 ಕೆಜಿ ಹಿಟ್ಟಿನ ಚಕ್ಲಿ ಒಂದು ಒಪ್ಪತ್ತಿಗೆ ಮಾಡಿದ್ದೇವೆ. 8 ಕೆಜಿ ಹಿಟ್ಟು ಅಂದ್ರೆ ಎಷ್ಟಾಯ್ತು ಚಕ್ಲಿ? ಎಷ್ಟು? 1 ಕೆಜಿಗೆ 225 ಚಕ್ಲಿ 1600 ಆಯ್ತು. ಅಷ್ಟು ಚಕ್ಲಿ ಮಾಡ್ತೇವೆ ನಾವು ಒಂದು ಒಪ್ಪತ್ತಿಗೆ, ಅಷ್ಟಾಗ್ತದೆ. ಈಗ ಚಕ್ಲಿನ ಮಾರಾಟ ಮಾಡಬೇಕಿದ್ರೆ ತೂಕದ ಲೆಕ್ಕವ ಅಥವಾ ಸಂಖ್ಯೆ ಲೆಕ್ಕವ? ಅದು ನಾವು ಸಂಖ್ಯೆ ಲೆಕ್ಕದಲ್ಲೇ ಕೊಡ್ತೇವೆ. ತೂಕದ ಲೆಕ್ಕದಲ್ಲಿ ಅಂದ್ರೆ ಅದ್ರ ನಮ್ಗೆ ಅಷ್ಟು ಗೀಟದಿಲ್ಲ ಅದು. ಹೌದೌದು, ಒಂದ್ ಚಕ್ಲಿ 5 ರೂಪಾಯಿ, ಈ ಸಲ 5 ರೂಪಾಯಿ 6 ರೂಪಾಯಿ ಹೇಳಿದ್ದೇವೆ. ಒಂದು ಪ್ಯಾಕೆಟ್ ನಲ್ಲಿ ಎಷ್ಟಿರ್ತದೆ? 10-20 ಎಷ್ಟು ಹಾಕ್ಬಹುದು? ಅವ್ರ 100 ಚಕ್ಲಿ ಕೊಡ್ರಿ ಅಂದ್ರೆ 100 ಹಾಕ್ಬಹುದು, ದೊಡ್ಡ ಪ್ಯಾಕ್ ಮಾಡಿ 20 ಪ್ಯಾಕೆಟ್ ಮಾಡೋದು 12 ಒಂದು ಡಜನ್ ಚಕ್ಲಿ ಹಾಕು ಮಾಡಬಹುದು. ಡಜನ್ಗೆ 50 ರೂಪಾಯಿ. ಹೌದು ಸರ್. ಈಗ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ ಅಂದ್ರೆ, ಅವರು ಮೊದಲೇ ಆರ್ಡರ್ ಕೊಟ್ಟು ಮಾಡಿಸುವಂತಹದ್ದು ಅಥವಾ ಇರುವುದನ್ನ ತಗೊಂಡು ಹೋಗ್ತಾರ? ಆರ್ಡರ್ ಕೊಟ್ಟು ಮಾಡಿಸುವಂತದ್ದು ನಾವು ಮಾಡಿ ಇಡೋದಿಲ್ಲ. ಅಂದ್ರೆ ಸೇಲ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಯಾರು ಮೈ ಮೇಲೆ ಹಾಕೊಳ್ತಾರೆ ಅಂತ ಹೇಳಿ. ಆರ್ಡರ್ ಬಂದ್ರೆ ಮಾತ್ರ ಮಾಡ್ತೇವೆ. ಮೊನ್ನೆ 14ನೇ ತಾರೀಕಿಗೆ 1,000 ಹೋಳಿಗೆ ಆರ್ಡರ್ ಇತ್ತು. ಬೆಳಗ್ಗೆ 8:00 ಶುರು ಮಾಡಿ ಸಂಜೆ 6 ಮುಗಿಸ್ಬಿಟ್ಟಿದ್ದೇವೆ. 12 ಮಂದಿ ಸೇರ್ಕೊಂಡಿದ್ವಿ ಹೋಳಿಗೆ ಮಾಡ್ಲಿಕ್ಕೆ. ಯಲ್ಲಾಪುರ ಮದ್ವೆ ಆರ್ಡರ್ ಕೊಡ್ತಾರೆ? ಕೊಡ್ತಾರೆ. ಹೋಳಿಗೆ ಮತ್ತೆ ಬೂಂದಿ ಲಾಡು ಇಂಥವೆಲ್ಲ ಕೊಡ್ತಾರೆ. ಕಾಯಿ ಹೋಳಿಗೆ? ಕಾಯಿ ಹೋಳಿಗೆ ಅಲ್ಲ, ಕಡಲೆ ಹೋಳಿಗೆ, ಬೇಳೆ ಬೇಳೆ. ಈಗ ಹೋಳಿಗೆಗೆಲ್ಲ ಬೆಲೆ ನಿರ್ಧಾರ ಮಾಡೋದು ಹೇಗೆ? ಈಗ ಕಾಯಿ ಹೋಳಿಗೆ ಅಥವಾ ಬೇಳೆ ಹೋಳಿಗೆ, ಅದು ಸಾಮಾನಿನ ಮೇಲೆ ನಿರ್ಧಾರ ಮಾಡ್ತೇವೆ ನಾವು. ಹೌದು, ಎಷ್ಟು ಖರ್ಚು ಬರುತ್ತೆ ಅಂತ. ಮತ್ತೆ ಶ್ರಮ ಎಷ್ಟಾಯ್ತು? ಶ್ರಮ ಎಷ್ಟಾಯ್ತು ಅಂತಲ್ಲ, ಅವರೇ ಸಾಮಾನು ತಂದು ಕೊಡೋರು ಇರ್ತಾರೆ ಕೆಲವಷ್ಟು ಮಂದಿ. ಅವ್ರು ಸಾಮಾನು ತಂದು ಕೊಟ್ರೆ ನಾವು ಒಂದು ಹೋಳಿಗೆ 8-9 ರೂಪಾಯಿ ತಗೊಳ್ತೇವೆ. ಅವ್ರದೇ ಸಾಮಾನು ಇದ್ರೆ, ನಮ್ದಾದ್ರೆ 14-15, ಜಾಸ್ತಿ ಆರ್ಡರ್ ಬಂತು ಅಂದ್ರೆ 14 ರೂಪಾಯಿ ತಗೊಳ್ತೇವೆ, ಕಮ್ಮಿ ಆರ್ಡರ್ ಇದ್ರೆ ಜಾಸ್ತಿ ಹೇಳ್ತೇವೆ, 15 ರೂಪಾಯಿ ಹಿಂಗೆ ಹೇಳ್ತೇವೆ. ಈ 1,000 ಹೋಳಿಗೆ ಆಗ್ಬೇಕಿದ್ರೆ 14 ರೂಪಾಯಿ, ಹಾಗೆ 14,000 ರೂಪಾಯಿ ಆಯ್ತು. 14,000 ರೂಪಾಯಿ ನಿಮ್ಮ ಖರ್ಚು ಎಷ್ಟು? ಖರ್ಚು ನಮ್ಗೆ 10,000 ರೂಪಾಯಿ ಖರ್ಚು ಆಗ್ತದ? 10 ಬರ್ಲಿಲ್ಲ, 7-8 ಸಾವಿರ. 7-8 ಸಾವಿರ ಬಂದಿದೆ. ಒಂದು ದಿನ 10-12 ಜನ ನೀವು ಕೆಲಸ ಮಾಡಿದ್ರೆ ಒಂದು 7-8 ಸಾವಿರ ಉಳಿಸಬಹುದು. 7-8 ಸಾವಿರ ಉಳಿಸಬಹುದು. ಹಂಚ್ಕೊಳ್ಳೋದು ಹಾಗೆ ಅಂದ್ರೆ, ನಾವು ಯಾರು ಒಬ್ರು ಮೊದಲು ಬರ್ತಾರೆ, ಒಬ್ರು ಕಡೆ ಬರ್ತಾರೆ, ಹಾಗಾಗಿ ತಾಸಿನ ಲೆಕ್ಕ ಇಟ್ಕೊಂಡು ಬಿಟ್ಟಿದ್ದೇವೆ. ಒಂದ್ ತಾಸಿಗೆ ಇಂತಿಷ್ಟು ಒಬ್ಬೊಬ್ಬರಿಗೆ ಅಂತೇಳಿ. ನಿದ್ದೆ ಮಾಡಿದವನಿಗೆ ಇಲ್ಲ ನಿದ್ದೆ ಮಾಡಿದವನಿಗಿಲ್ಲ, ಮತ್ತದು ಯಾರು ಕೊಡ್ತಾರೆ ಅಂದ್ರೆ ಸಂಘಕ್ಕೆ ಇಂತಿಷ್ಟು ತೆಗೆದಿಡ್ತೇವೆ, ಆಮೇಲೆ ಇವೆಲ್ಲ ಸ್ಟೋವ್ ಗ್ಯಾಸ್ ಇದ್ರದ್ದೆಲ್ಲ ಖರ್ಚು ತೆಕ್ಕೊಳ್ತೇವೆ, ಸಾಮಾನ್ ತಂದಿದ್ದು ಖರ್ಚು ತೆಕ್ಕೊಳ್ತೇವೆ, ಮತ್ತು ಹೊರಗಿನಿಂದ ನಮ್ಗೆ ಅಂದ್ರೆ ಮಾಡ್ಲಿಕ್ಕೆ ಸಾಲದಿಲ್ಲ ಜನ ಅಂದ್ರೆ ಹೊರಗಿನಿಂದ ಖರ್ಚ್ಕೊಳ್ತೇವೆ, ಅವರಿಗೆ ದಿನಗೂಲಿ ಕೊಡ್ತೇವೆ ಎಷ್ಟು ಅಂತೇಳಿ ದಿನಗೂಲಿ ಕೊಡ್ತೇವೆ, ಒಂಥರ ಮಾಡ್ಕೊಂಡು ಮಾಡ್ತೇವೆ. ಈಗ ಬೇರೆ ಬೇರೆ ಕಡೆ ಈಗ ಕೃಷಿ ಮೇಳಗಳು ಅಥವಾ ಬೇರೆ ಬೇರೆ ಮೇಳಗಳೆಲ್ಲ ಆಗ್ತವಲ್ಲ, ಜಾತ್ರೆಗಳೆಲ್ಲ ಆಗ್ತವ, ಅಂಥದ್ರಲ್ಲಿ ಹೋಗಿ ನಿಮ್ದು ಒಂದು ಸ್ವಸಹಾಯ ಸಂಘದ ಒಂದು ಸ್ಟಾಲ್ ಇಡಬೇಕು ಅಂತ ಅನಿಸ್ತದ? ಒಂದು ವರ್ಷ ಸ್ಟಾಲ್ ಇಟ್ಟಿದ್ವಿ ಸಿರ್ಸೆಲಿ, ಸಿರ್ಸಿನಲ್ಲಿ. ಹೌದು, ಮಾರಿಕಾಂಬ ಉತ್ಸವ ಮಾರಿಕಾಂಬ ಉತ್ಸವಕ್ಕೆಲ್ಲ ನಾವು ಹೋಗ್ಲಿಲ್ಲ, ಕೃಷಿ ಮೇಳ ಅಂತ ಹೇಳಿ ಆಗಿತ್ತು ಸಿರ್ಸೆಲಿ, ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಅವಾಗ ಸ್ಟಾಲ್ ಇಟ್ಟಿದ್ವಿ, ಹೋಳಿಗೆ, ವಡೆ, ಉಪ್ಪಿನಕಾಯಿ, ಮಜ್ಜಿಗೆ ತಂಬಳಿ, ಮಸಾಲಾ ಮಜ್ಜಿಗೆ, ಮೊಸರನ್ನ, ಅರಶಿನ ಪುಡಿ, ತೊಡೆದೇವು ಎಲ್ಲ ಅವಾಗ ಸ್ಟಾಲ್ ಅಲ್ಲಿ ಇಟ್ಟಿ. ನಿಮ್ಮದಲ್ಲಿ ತೊಡೆದೇವು ಮಾಡುದಿಲ್ವಾ? ಮಾಡ್ತೇವೆ, ಆದ್ರೆ ಈಗ ಬಹಳ ಕಡಿಮೆ ಅಂದ್ರೆ ಕಬ್ಬಿನ ಬೆಳೆಗಾರರು ಯಾರು ಇಲ್ಲ, ಕಬ್ಬಿನ ಹಾಲಿದ್ರೆ ಚೆನ್ನಾಗಿರುತ್ತೆ ಅದು, ಅದಕ್ಕಾಗಿ ಈಗ ಎಲ್ಲ ನಿಮ್ಮ ಜಮೀನಲ್ಲಿ ಇಲ್ಲ, ಇಲ್ಲ ಯಾರು ಹಾಕೋದಿಲ್ಲ ಕಬ್ಬು, ಮಾರ್ಕೆಟ್ ಇಂದ ತಂದ್ರೆ ಅಡ್ಡಿಲ್ಲ, ಕಬ್ಬಿನ ಹಾಲು ಮಾರ್ಕೆಟ್ ಇಂದ ತಂದ್ಕೊಂಡು ಕುಡಿಯೋದು ನಾವು, ಕುಡಿಬೇಕು ಅನ್ಸಿದ್ರು ಈಗ ಯಾರು ಹಾಕೋರಿ ಏನ್ ಹಾಕಿದಾರೆ ಅಂತ ಗೊತ್ತಿಲ್ಲ. ಇಲ್ಲ ಸರ್, ಈಗ ಇಂಥ ಒಂದು ಸ್ವಸಹಾಯ ಸಂಘ ಮಾಡಿದ್ರಿಂದಾಗಿ ನಿಮ್ಮ ಮಹಿಳೆಯರಿಗೆ ಯಾವ ರೀತಿ ಅನುಕೂಲ ಆಗಿದೆ ಹೇಳಿ? ಎಲ್ಲಾ ರೀತಿಯಲ್ಲೂ, ನಾವು ಅವಾಗ ಶುರುವಿಗೆ ನಮ್ಗೆ ಸಾಲ ಬೇಕಾದವರೆಲ್ಲ ಸಾಲ ತಗೊಳ್ತಿದ್ವಿ, ಮಾಡ್ತಿದ್ವಿ, ಮತ್ತೆ ನಮ್ಗೆಲ್ಲರೂ ಒಗ್ಗೂಡ್ಕೊಂಡು ಒಂಥರ ಮನಸ್ಸಿಗೆ ಸಿಕ್ಕಾಪಟ್ಟೆ ಸಮಾಧಾನ, ನೆಮ್ಮದಿ ನೆಮ್ಮದಿ ಸಿಗ್ತದೆ. ಎಲ್ಲರೂ ಒಗ್ಗೂಡ್ಕೊಂಡು ಕೆಲಸ ಮಾಡೋದ್ರಿಂದ ಬಹಳ ಸಮಾಧಾನ, ಒಂಥರ ನೆಗೆಯಾಡ್ತಾ ಮಾತಾಡ್ತಾ ಹಾಸ್ಯ ಮಾಡಿಕೊಂಡು. ನಿಮಗೆ ಮನೋರಂಜನೆ ಬೇಡ? ಬೇರೆ ಏನು ಮನೋರಂಜನೆ ಬೇಡ, ಅವಾಗಲೇ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಿದ್ರೆ ಮನೋರಂಜನೆ ಆಗ್ಬಿಡ್ತದೆ. ಅದು ಮನೋರಂಜನೆಯ ರೂಪವಾಗಿ ಈ ಹಾಡುಗಳು ಬಂದಿವೆ. ಹೌದು, ಇರ್ಲಿಕ್ಕೆ ಸಾಕು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ ನಮ್ಗೆ ಬಹಳ ಅಂದ್ರೆ ಅದು ಹೌದು ಅನ್ಸ್ಬಿಟ್ಟಿದೆ. ಈಗ ಒಟ್ಟು ಕೊಡ್ಕೊಂಡ್ರೆ ನಾವು ಮಹಿಳೆಯರಾದ್ರೂ ಏನ್ ಬೇಕಾದ್ರೂ ಮಾಡಬಹುದು. ನಮ್ಗೆ ಈ ಸಂಘ ಮಾಡ್ಲಿಕ್ಕೆ ನಮ್ಮೂರಿಂದ ಪುರುಷರದ್ ಯಾವುದು ಇದಿಲ್ಲ, ಯಾರು ಸವಲತ್ತು ಕೊಟ್ಟಿಲ್ಲ ನಮ್ಗೆ, ನಾವೇ ರುಡ್ಸ್ಕೊಂಡು ಮಾಡಿಸ್ಕೊಂಡು ಬಂದಿದ್ದು. ಬೈಯೋದು ಬೇಡ ಪಾಪ, ಅವರು ಬೈಯೋದಂತ ಹೇಳಲ್ಲ, ಅಂದ್ರೆ ನಾವು ಮಹಿಳೆಯರಾದ್ರೂ ಅಷ್ಟು ಮಾಡಬಹುದು ಅನ್ನೋದು ನಮ್ಗೆ ಮನವರಿಕೆ ಆಗಿದೆ. ಅವರ ಪ್ರೋತ್ಸಾಹ ಅಂತೂ ಇದೆ, ಪ್ರೋತ್ಸಾಹ ಇರ್ತದೆ. ಅಂದ್ರೆ ಈಗ ನಮ್ಗೆ ಈ ಸ್ವೀಟ್ ವೀಟ್ ಮಾಡ್ಲಿಕ್ಕೆ ಎಲ್ಲ ಅವರೆಲ್ಲ ಸಹಕಾರ ಕೊಡ್ತಾರೆ, ಸಾಮಾನುಗಳನ್ನೆಲ್ಲ ಅಲ್ಲಿ ಉಮ್ಮಚ್ಚಿಗೆಯಿಂದ ತರಬೇಕು ನಮ್ಗೆ, ಅಲ್ಲಿಂದ ತಂದು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದ್ರ ಸಂಘ ಕಟ್ಟಲಿಕ್ಕೆ ನಾವು ಅಂದ್ರೆ ಮಹಿಳೆಯರೇ ಸೇರ್ಕೊಂಡು, ಅವರು ಮಾಸ್ಟರ್ ಹೇಳಿದ್ರಿಂದ ಅವರೇ ಎಲ್ಲ ಕಾಗದ ಪತ್ರ ಎಲ್ಲ ರೆಡಿ ಮಾಡ್ಕೊಟ್ರು, ಅವಾಗ ಮಾಡಿದ್ವಿ ನಾವು. ಬಹಳ ಸಂತೋಷ ಗೀತಾ ವೆಂಕಟರಮಣ ಭಟ್ ಅವರೇ, ರೈತ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಒಂದು ಸಂಘಟಿತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟಿನಲ್ಲಿ ಆಹಾರ ಉತ್ಪನ್ನವನ್ನ ತಯಾರು ಮಾಡ್ತಾ ಇದ್ರಿ. ಬಹುಶಃ ಜನರಿಗೂ ಕೂಡ ಅದೇ ಬೇಕಾಗಿದೆ, ಅದನ್ನ ಪೂರೈಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ನೀವು ಮಾಡಿಕೊಂಡಿದ್ರಿ. ತುಂಬಾ ಸಂತೋಷ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಸಿದ್ದಿ ವಿನಾಯಕ ರೈತ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ಸಂಪ್ರದಾಯದ ಹಾಡುಗಳನ್ನ ಕೇಳಿ. ನಾರಿಯೋಡನೆ ರಾಯ ಜನಕನು ದಾರುಣಿ ಶಸುದಯ ಬೇಗ ಧೀರ ರಾಮಗೆ ವೇದವನ್ನು ಕದ್ದ ಸುರನ ಚೇದಿಸಿರುವಗೆ ಮೋದದಿಂದ ವೇದ ತಂದ ಆದಿ ಮಾತ್ಸಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ಮಂದರಾದ್ರಿ ಗಿರಿಯನೆತ್ತಿ ಅಂದು ಸೂರರಿಗೆ ಚಂದದಿಂದ ಅಮೃತ ಮೆರೆದ ಇಂದು ಕೂರ್ಮಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ಧರಣಿ ಸುರಳಿ ಸುತಿ ವೈಯ ಲಕ್ಷಣಗಳು ಕೋರದಾಡೆಯಿಂದ ಧರಣಿ ತಂದವರಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ತರಳನನ್ನು ಬಾಲಿಸಿರುವ ದುರುಳನು ದೂರವು ಕರುಳ ಬಗೆದು ಧರಿಸಿರುವ ನರಹರಿಗೆ ತಾರೆಯರೆದ ನಾರಿಯೊಡನೆ ರಾಯ ಜನಕನು ಪುಟ್ಟ ಪಾದದಲ್ಲಿ ಮೂರು ಮೆಟ್ಟಿದಾನವ ಮೆಟ್ಟಿ ಬಲಿಯ ಕಳುಹಿರುವ ಪುಟ್ಟವ ಮಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ಬಿಟನ ಮಾತ ಬಾಲಿಸುತ್ತ ಹಿತದಿ ಮಾತೆಯ ಅಥವ ಗೈದು ಪತಿತ ಪಾವ ನಾತ್ಮ ಪುರುಷಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ಮುನಿಯ ವಿಶ್ವಾಮಿತ್ರರೊಡನೆ ಜನಕರ ನಮನೆ ಗೈದು ದನುವನೆ ಗುಹಿರುವ ರಘುಕುಲೇಶಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ಚೋರತನದಿ ಹಾಲು ಮೊಸರು ಸೂರೆ ಗೊಯ್ಯುತ ನಾರಿಯರ ಮನವನೊಲಿಸಿ ಮೆರೆದ ಮೂರ್ತಿಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ವ್ರತದ ಮಹಿಮೆ ತಿಳಿಯಲೆಂದು ಪತಿವ್ರತೆಯರ ವ್ರತದ ಭಂಗ ಅಪಹರಿಸಿದ ಹಿತದಿ ಬೌದ್ಯಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ಒಲಿದು ಕ್ರೂರ ಕಲಿಯುಗದೊಳು ಕುದುರೆಯೇರುತ್ತ ಹಲವು ಶಾಸ್ತ್ರ ಜನಕ್ಕೆ ಬೋಧಿ ಸಿರುವ ಕಲ್ಕ್ಯಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ದಾರುಣಿ ಬೇಗ ಧೀರ ರಾಮಗೆ ದಾರೆಯರೆದ ನಾರಿಯೊಡನೆ ರಾಯ ಜನಕನು ಯಾರೋ ಅರ್ಜುನ ದೇವನೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಮಡರಿಯ ನೊಡಗೊಂಡು ಅಂದರ ಒಳವಿಕೆ, ತರಳ ಅರ್ಜುನ ನೀನು ನಲಿದ ಪರಮಾತ್ಮನು, ಬಾರೋ ಅರ್ಜುನ ದೇವನೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಕ್ಷೀರ ಸಾಗರ ವಾಸನೆ ವಾಸುದೇವ ಪಾಂಡವ ರಕ್ಷಕನೇ, ಭಕ್ತ ಪಾಂಡವರು ವಿಮಲ ಚರಿತೆಯ, ಭಕ್ತ ನಾಮಗಳಿಂದ ಪಾಡಿ ಪೊಗಳುವೆನು, ಬಾರೋ ಅರ್ಜುನ ದೇವನೇ, ಹೊತ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಭಕ್ತ ಪಾಂಡವರೈವರು ಜಯಶೀಲರು ರಾಜವನಾಳುವರೆ, ಅರಿತು ಕೌರವರಾಯ ಸೋಲು ಪಗಡೆಯ ನಾಡಿ, ಕಷ್ಟದಾರಿದ್ರ ದೋಳಿರಿಸಬೇಕೆಂದು, ಬಾರೋ ಅರ್ಜುನ ದೇವನೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ದುರುಳ ಕೌರವರಾಯನು ಧರ್ಮರಾಯ ಕೂಡಿ ಆಡಿದರಾಟವ, ಸೋಲು ಗೆಲುವಿನಿಂದ ದ್ಯೂತ ಪಗಡೆಯ ನಾಡಿ, ವನವಾಸ ಕಳುಹಿದ ಶ್ರೇಷ್ಠ ಧರ್ಮಜನನ್ನು, ಬಾರೋ ಅರ್ಜುನ ದೇವನೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಅರಗಿನಾಲಯವ ಕಟ್ಟಿ ಪಾಂಡವರೆಲ್ಲ ಕಳೆದರೆ ಕಾಲವನು, ಉರಿಯುವ ಅಗ್ನಿಯೊಳಲುತ್ತ ಬಳಲುತ್ತ ಕಳೆದರೆ ಹನ್ನೆರಡು ವರುಷ ವನವಾಸವ, ಬಾರೋ ಅರ್ಜುನ ದೇವನೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಶಕ್ತಿಗಿಂದಲೇ ವಿಮಾನು ಪಾತಾಳಕ್ಕೆ ಇಳಿದಾನೆ ಬರದಿಂದಲೇ, ಅಲ್ಲಿ ಹಿಡಂಬಿಯ ವಿವಾಹ ಮಾಡಿಕೊಂಡು ಭೀಮ ಅರಗಿನಾಲಯಕ್ಕೆ ಬಂದನು, ಬಾರೋ ಅರ್ಜುನ ದೇವನೇ, ಹೊತ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ, ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ ದಿವಸ ದುರ್ವಾಸ ಮುನಿಗ ಒಂದು ದಿವಸ ದುರ್ವಾಸ ಮುನಿಗಳೆಲ್ಲ ಬಂದರೆ ಆಲಯಕ್ಕೆ ಹಸಿದು ಬಂದವರಿಗೆ ಬಡಿಸು ಭೋಜನವನ್ನು ಬಂದು ಹೇಳಿದ ರಾಗ ಧರ್ಮರಾಯರಿಗೆ ಬಾರೋ ಅರ್ಜುನ ದೇವನೇ ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ ಬಂದ ಕಷ್ಟವನ್ನೆಲ್ಲವ ಪರಿಹರಿಸುವ ಭಕ್ತವತ್ಸಲ ದೇವನೇ ದುಃಖಿಸಿ ವಂದಿಸಿ ಹರಿಯ ನೆನೆದರಾಗ ಹರಿಯು ಬಂದನೆ ಬೇಗ ಪಾಂಡವರೆಡೆಗೆ ಬಾರೋ ಅರ್ಜುನ ದೇವನೇ ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ ಹೊಸ್ತಿಲ ಪೂಜೆ ಮಾಡೋ ಸಂಭ್ರಮದಿಂದಲೇ ಭಲೆ ಸಬಿಕರೆ ಭಲ ಹೇಳ್ತೀನಿ ದಿಟದ ಮಾತು ನಿತಿಸು ವಿಚಾರ ಕಂಡದ್ದು ನುಡಿದರೆ ಕೆಂಡದಂತ ಸಿಟ್ಟು ಕಡ್ಕೀಲಿ ಹೇಳ್ತೀನಿ ಮತಿಪೂರ ನಾ ಕಡ್ಕೀಲಿ ಹೇಳ್ತೀನಿ ಮತಿಪೂರ ಪಂಚಾಯ್ತಿ ಮಾಡಿಕೊಂತ ಆಚಾರ ಹೇಳಿಕೊಂತ ಲಂಚ ಮಾತ್ರ ನೀತಿನ ಬ್ಯಾಡ ನೀ ಲಂಚ ಮಾತ್ರ ನೀತಿನ ಬ್ಯಾಡ ತಿಂದ್ರೆ ಅಕ್ಕ ತಿನ್ನವಲ್ಲಿ ಮತ್ತೊಂದ ಹೇಳ್ತೀನಿ ತಲೆ ಕೆಟ್ಟು ಮನೆ ಬಿಟ್ಟು ಹೋಗಬ್ಯಾಡ ನೀ ತಲೆ ಕೆಟ್ಟು ಮನೆ ಬಿಟ್ಟು ಹೋಗಬ್ಯಾಡ ಭಲೆ ಸಬಿಕರೆ ಭಲ ಹೇಳ್ತೀನಿ ದಿಟದ ಮಾತು ನಿತಿಸು ವಿಚಾರ ಕಂಡದ್ದು ನುಡಿದರೆ ಕೆಂಡನಂತ ಸಿಟ್ಟು ಕಡ್ಕೀಲಿ ಹೇಳ್ತೀನಿ ಮತಿಪೂರ ನಾ ಕಡ್ಕೀಲಿ ಹೇಳ್ತೀನಿ ಮತಿಪೂರ ಹೊಲ ಮಾಡ್ತೀನಂತ ಮನಿ ಕಟ್ತೀನಂತ ದೊಡ್ಡದಾಗಿ ಸಾಲ ಮಾತ್ರ ತೆಗಿಬ್ಯಾಡ ನೀ ದೊಡ್ಡದಾಗಿ ಸಾಲ ಮಾತ್ರ ತೆಗಿಬ್ಯಾಡ ತೆಗ್ದ್ರ ಅಕ್ಕ ತೆಗಿವಲ್ಲಿ ಮತ್ತೊಂದ ಹೇಳ್ತೀನಿ ಸಾಲದಣ ಸಂಸಾರದೊಳಗ ಹಾಕಬ್ಯಾಡ ನೀ ಸಾಲದಣ ಸಂಸಾರದೊಳಗ ಹಾಕಬ್ಯಾಡ ಭಲೆ ಸಬಿಕರೆ ಭಲ ಹೇಳ್ತೀನಿ ದಿಟದ ಮಾತು ನಿತಿಸು ವಿಚಾರ ಕಂಡದ್ದು ನುಡಿದರೆ ಕೆಂಡದಂತ ಸಿಟ್ಟು ಕಡ್ಕೀಲಿ ಹೇಳ್ತೀನಿ ಮತಿಪೂರ ನಾ ಕಡ್ಕೀಲಿ ಹೇಳ್ತೀನಿ ಮತಿಪೂರ ಹಳ್ಳಿ ಬಿಟ್ಟು ದಿಲ್ಲಿಗೋಗಿ ಬೂಟು ಪ್ಯಾಂಟು ಹಾಕಿಕೊಂಡು ಫ್ಯಾಷನ್ ಅಂತ ಪೋಲಿತನ ಮಾಡಬ್ಯಾಡ ನೀ ಫ್ಯಾಷನ್ ಅಂತ ಪೋಲಿತನ ಮಾಡಬ್ಯಾಡ ಮಾಡಿದ್ರೆ ಅಕ್ಕ ಮಾಡವಲ್ಲಿ ಮತ್ತೊಂದ ಹೇಳ್ತೀನಿ ಹೆತ್ತ ತಂದೆ ತಾಯಿ ಮಾತ್ರ ಮರಿಬ್ಯಾಡ ನೀ ಹೆತ್ತ ತಂದೆ ತಾಯಿ ಮಾತ್ರ ಮರಿಬ್ಯಾಡ ಭಲೆ ಸಬಿಕರೆ ಭಲ ಹೇಳ್ತೀನಿ ದಿಟದ ಮಾತು ನಿತಿಸು ವಿಚಾರ ಕಂಡದ್ದು ನುಡಿದರೆ ಕೆಂಡದಂತ ಸಿಟ್ಟು ಕಡ್ಕೀಲಿ ಹೇಳ್ತೀನಿ ಮತಿಪೂರ ನಾ ಕಡ್ಕೀಲಿ ಹೇಳ್ತೀನಿ ಮತಿಪೂರ ನಾ ಕಡ್ಕೀಲಿ ಹೇಳ್ತೀನಿ ಮತಿಪೂರ ಮಂಗಳಾರತಿಯ ಗೈವೆ ರಾಮಚಂದ್ರನಿಗೆ ಸೀತಾರಾಮಚಂದ್ರನಿಗೆ ಮಂಗಳಾರತಿಯ ಗೈವೆ ರಾಮಚಂದ್ರನಿಗೆ ಸೀತಾರಾಮಚಂದ್ರನಿಗೆ ಇನ್ನು ಕುಲೇಶ ಇಂದು ವದನ ಘನಮಯಿ ಮನಿಗೆ ಇನ್ನು ಕುಲೇಶ ಇಂದು ವದನ ಘನಮಯಿ ಮನಿಗೆ ಮಂಗಳಾರತಿಯ ಗೈವೆ ರಾಮಚಂದ್ರನಿಗೆ ಸೀತಾರಾಮಚಂದ್ರನಿಗೆ ಅಂಗನೇಯಾರೊಂದು ಗೂಡಿ ಸಂಗೀತವ ಪಾಡಿ ಅಂಗನೇಯಾರೊಂದು ಗೂಡಿ ಸಂಗೀತವ ಪಾಡಿ ಮಂಗಳಾರತಿಯ ಗೈವೆ ರಾಮಚಂದ್ರನಿಗೆ ಸೀತಾರಾಮಚಂದ್ರನಿಗೆ ರಾಮ ರಾಮವೆಂಬ ದಿವ್ಯ ನಾಮ ಭಜಿಸುವಗೆ ರಾಮ ರಾಮವೆಂಬ ದಿವ್ಯ ನಾಮ ಭಜಿಸುವಗೆ ಕಾಮಿತಾರ್ಥವಿತ್ತು ಪೊರೆವ ಪ್ರೇಮ ಮೂರುತಿಗೆ ಜಯ ಮಂಗಳಾರತಿಯ ಗೈವೆ ರಾಮಚಂದ್ರನಿಗೆ ಸೀತಾರಾಮಚಂದ್ರನಿಗೆ ಸೀತಾರಾಮಚಂದ್ರನಿಗೆ ಜಯ ಜಯ ಆರತಿ ಜಗದೊಡೆಯನಿಗೆ ಜಾನಕಿ ರಮಣನಿಗೆ ಸೀತಾ ಕಾಂತೆಗೆ ಶ್ರೀ ಹರಿಗೆ ದಶ ಶಿರ ದೈತ್ಯನು ವಸುದೆಯೊಳ್ವಾದಿಸೆ ದಶರಥ ನಂದನ ತಾನೆನಿಸಿ ಅಸುರರ ಮರ್ದಿಸಿ ಅವತರಿಸಿರುವ ಸುರವರ ಶ್ರೀಹರಿಗೆ ಸಿರಿಗೆ ಜಯ ಜಯ ಆರತಿ ಜಗದೊಡೆಯನಿಗೆ ಜಾನಕಿ ರಮಣನಿಗೆ ಸೀತಾ ಕಾಂತೆಗೆ ಶ್ರೀಹರಿಗೆ ಕೌಶಿಕ ಮುಖ ಸಂರಕ್ಷಣೆಗಾಗಿ ತೆರಳು ತಾಟಕಿ ಸಂಹರಿಸಿ ಮಾರಿ ಅಹಲ್ಲೆಯ ಪೊರೆದವಗೆ ಹರಿಗೆ ಜಯ ಜಯ ಆರತಿ ಜಗದೊಡೆಯನಿಗೆ ಜಾನಕಿ ರಮಣನಿಗೆ ಸೀತಾ ಕಾಂತೆಗೆ ಶ್ರೀ ಹರಿಗೆ ಶಿವದನುವನು ಎದೆ ಏರಿಸಿ ಭಂಗಿಸಿ ಅವನಿಜೆಯೋಳ ಮನವಲಿಸಿ ಭುವಿಯೊಳು ಸೀತ ಕಾಂತನು ಎನಿಸಿಹ ಮೇರೆ ದಿಹಾರಗುವರಗೆ ಸಿರಿಗೆ ಜಯ ಜಯ ಆರತಿ ಜಗತಿ ಜಗದೊಡೆಯನಿಗೆ ಜಾನಕಿ ರಮಣನಿಗೆ ಸೀತಾ ಕಾಂತೆಗೆ ಶ್ರೀ ಹರಿಗೆ ಮಾತೆಯ ಮಾತಿಗೆ ಮರು ನುಡಿಯ ದೇತಾ ಮಾನಿನಿಯನು ಜರ ಜೊತೆಗೊಳ್ಳುತ್ತ ಮಾನನಿದೀ